ಹೇಳಿ, ಕಾಫಿ ಎಷ್ಟಿದೆ, ಅಡಿಕೆ ಎಷ್ಟಿದೆ, ತೆಂಗೆ ಎಷ್ಟಿದೆ, ಮತ್ತೆ ಬಾಳೆ ಎಷ್ಟಿದೆ, ಈ ಕಡೆ ಮೆಕ್ಕೆಜೋಳ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ? ಸರ್, ನಾನು ಜೊತೆಗೆ ಪಕ್ಕದಲ್ಲಿ 4-5 ಎಕರೆನ ಲೀಸ್ಗೆ ತಗೊಂಡು ಮೆಕ್ಕೆಜೋಳಗಳನ್ನು ಮಾಡ್ತಾ ಇದ್ದೇನೆ. ಆಮೇಲೆ ತಂದೆಯವರ ಸ್ವಂತ ಆಸ್ತಿಯಲ್ಲಿ ಬೌಂಡ್ರಿ ಸುತ್ತ ಒಂದು 60-70 ತೆಂಗಿನ ಗಿಡ ಇದೆ, 1 ಎಕರೆ ಅಷ್ಟು ಅಡಿಕೆ ಇದೆ, ಬಾಕಿ 1-2 ಎಕರೆ ಚಿಲ್ಲರೆ ಅಷ್ಟು ಕಾಫಿ ತೋಟ ಇದೆ, 1 ಎಕರೆ ಗದ್ದೆ ಮಾಡ್ಕೊಂಡಿದ್ದೇನೆ. ಈ ಒಟ್ಟಿಗೆ ಅದನ್ನೆಲ್ಲ ಸಮಗ್ರವಾಗಿ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ನಿಮ್ದು 4.5 ಎಕರೆ ಅಲ್ದಲ್ಲೇ ಬೇರೆಯವ್ರದ್ದು 4-5 ಎಕರೆ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಅಲ್ಲಿ ಮೆಕ್ಕೆಜೋಳವನ್ನ ಬೆಳ್ಕೊಳ್ತದ್ರಿ? ಹೇಗೆ ಒಪ್ಪಂದ ಮಾಡ್ಕೊಳ್ತೀರಿ ಇಷ್ಟು ವರ್ಷಕ್ಕಂತ ಅನ್ಕೊಂಡು? ಈಗೇನು ನಮ್ಮ ಕೆಲವು ಮನೆಗಳನ್ನೆಲ್ಲ ಬಾಡಿಗೆ ತಗೊಳ್ತೀವಿ, ಒಂದು ಬೆಳೆಯಿಂದ ಒಂದು ಬೆಳೆಗೆ ಅದನ್ನ 1,000 ದುಡ್ಡು ಕೊಟ್ಟು ಎಕರೆಗೆ ಇಷ್ಟು ಅಂತ ಹೇಳಿ ಬೆಳೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ನಾವು. ಅಂದ್ರೆ ಒಬ್ಬರದೇ ತಗೊಳ್ತೀರಾ ಅಥವಾ 3-4 ಜನದ್ದು ತಗೊಳ್ತೀರಾ, ಹೇಗೆ? ಯಾರು ಕೊಟ್ರೆ 2-3 ಜನದ್ದು ತಗೊಳ್ತೀವಿ, ಯಾರು ಒಬ್ಬ ಕೊಟ್ರೆ ಅವ್ರದ್ದು ತಗೊಳ್ತೇನೆ, 2-3 ಎಕರೆ ಇಷ್ಟು ತಗೊಂಡು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇ. ಪ್ರತಿ ವರ್ಷನೂ ಬದಲಾವಣೆ ಮಾಡ್ತೀರಾ ಈ ಜಮೀನುಗಳನ್ನ? ವ್ಯವಸಾಯನ ಬದಲಾವಣೆಗಳನ್ನ ಕೆಲವು ಟೈಮಲ್ಲಿ ಮಾಡೋದು ಉಂಟು, ಮತ್ತೆ ಈಗ 1 ವರ್ಷ ಏನ್ ಮಾಡ್ತಾರೆ ಅಂತ ನನಗೆ ಕೊಟ್ಟಿರ್ತಾರೆ, ಮತ್ತೆ ಬೇರೆಯವ್ರು ಯಾರಾದ್ರೂ ಹಣ ಜಾಸ್ತಿ ಕೊಡ್ತೀನಿ, ಅವ್ರಿಗೆ ಬೇರೆಯವ್ರಿಗೂ ಕೊಟ್ಟಿರ್ತಾರೆ. ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅಷ್ಟೇನೆ. ಸಾಮಾನ್ಯವಾಗಿ ಮೆಕ್ಕೆಜೋಳ ಬೆಳೆಯೋ ಜಮೀನಿಗೆ ವರ್ಷಕ್ಕೆ ಎಷ್ಟಂತ ಕೊಡ್ತೀರಿ? ನಾವು 5,000-6,000 7,000 ನಮ್ಮಲ್ಲಿ ನಡೀತೇವೆ. ಯಾಕೆಂತ ಹೇಳಿದ್ರೆ ಕೆಲವರು ಜಮೀನನ್ನ 7-5-7 ವರ್ಷದಿಂದ ಮಾಡ್ಕೊಂಡು ಬರಕ್ಕೆ 1,000-2,000 ಕಮ್ಮಿ ಮಾಡಿ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರ ಜಮೀನನ್ನ ನಾವು ಯಾವ್ದು ತಕರಾರು ಮಾಡದೆ ಮತ್ತೆ ಅವರ ಜಮೀನು ಹಾಳು ಮಾಡದೆ ನೀಟಾಗಿ ನೋಡ್ಕೊಂಡು ಹೋಗುವಾಗ ಕೊಡ್ತಾ ಇರ್ತಾರೆ ಅವರು. 5-6,000 ರೂಪಾಯಿ ಕೊಟ್ಟು ಖರ್ಚು ವೆಚ್ಚಗಳನ್ನ ನಿಭಾಯಿಸಿ ನೀವು ಉಳಿಸ್ಬೇಕು. ಕೆಲವೊಂದ್ ಸರಿ ಮೈ ಮೇಲೆನೂ ಬರಬಹುದು, ಈಗ ಬೆಳೆ ಸರಿ ಬರಲಿಲ್ಲ, ಬೆಲೆ ಸರಿ ಸಿಗಲಿಲ್ಲ ಅಂತಂದ್ರೆ ಅಲ್ವಾ? ಸರ್, ಈಗ 3 ವರ್ಷದಿಂದ ಸತತವಾಗಿ ನಮ್ಮಲ್ಲಿ ಮಳೆಯ ಅಭಾವ ಗೊತ್ತಲ್ಲ, ನಮ್ಮ ಮಳೆ ಪ್ರಳಯಗಳಾಗಿ ಕಳೆದ ವರ್ಷ ಎಲ್ಲ 100-120 ಬೆಳೆಯುವಂತ ಜಾಗದಲ್ಲಿ ಬರೀ 30-40 ಕ್ವಿಂಟಲ್ ಜೋಳ, ಅದು ಸರಿಯಾದ ರೇಟ್ ಸಿಕ್ಲಿಲ್ಲ. ಹಾಗೆ ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕಂತ ರೈತ ಒಂದ್ಸರಿ ಮೇಲೆ ಹೇಳ್ತಾನೆ, ಒಂದ್ಸರಿ ಕೆಳಗೆ ಬೀಳ್ತಾನೆ, ಹಾಗೆ ಒಂದು ಇದೇ ಇರ್ತದೆ. ಅದು ರೈತನ ಒಂದು ಹುಟ್ಟು ಗುಣ ಆಗಿದೆ ಅಂತ ಹೇಳ್ಬೋದು ಗೊತ್ತಾ ಪ್ರಪಂಚದಲ್ಲಿ ಅಂತ ಹೇಳ್ಬೋದು. ನನಗೆ ಇಳುವರಿ ಕಡಿಮೆ ಆಯ್ತು, ಬೆಲೆ ಕಡಿಮೆ ಆಯ್ತು ಅಂದಾಗ ಅಲ್ಲಿ ನೀವು ಗುತ್ತಿಗೆಗೆ ಒಪ್ಪಂದ ಮಾಡ್ಕೊಂಡಿರ್ತೀರಲ್ಲ, ಅದೇ ಹಣವನ್ನು ಕೊಡಬೇಕಾ ಅಥವಾ ಅದರಲ್ಲಿ ಕಡಿಮೆ ಮಾಡುತ್ತೀರಾ, ಹೇಗೆ? ಅದಿಲ್ಲ, ಭೂಮಿಯವರಿಗೆ ಫಸ್ಟ್ ನಾವು ವ್ಯವಸ್ಥೆ ಭೂಮಿ ನಮ್ಮ ಹೆಸರಿಗೆ ಲೀಸಿಂಗ್ ಮಾಡ್ಕೊಳ್ಳೋಗ ದುಡ್ಡು ಹಣ ಕೊಟ್ಟೆ ಮತ್ತೆ ನಾವು ಮಾಡ್ಕೊಳ್ಳೋದು. ಲಾಸ್ ಲಾಭ ಅದು ನಮಗೆ ಬಿಟ್ಟದ್ದು. ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಲಾಸ್ ಆದಾಗ ನಮ್ಗೆ ಹೇಳ್ತೀರ, ಲಾಭ ಆದಾಗ ನಮ್ಗೆ ಏನ್ ಕೊಡುದಿಲ್ಲ ಅಂತಿಲ್ಲ. ಹಾಗೆ ಅದನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ವ್ಯವಸಾಯ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲೆಲ್ಲ ಮೆಕ್ಕೆಜೋಳದಲ್ಲಿ ಇಳುವರಿ ಎಷ್ಟು ಸಿಗ್ತಾ ಇದೆ 1 ಎಕರೆಗೆ? ಅಂದಾಜು ಪ್ರಕಾರ ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ, ಕೆಲವರು ಎಲ್ಲ ಹೇಳ್ತಾರೆ, ಸುಮ್ಮನೆ ಒಂದು ಬೋಗಸ್ ಮಾತಾಡ್ಲಿಕ್ಕೆ ನಾನು ಒಪ್ಪುವುದಿಲ್ಲ. ಒಂದು ಸಣ್ಣ ರೈತನಾಗಿ ಚೆನ್ನಾಗಿ ನಮ್ಮ ಈ ಭಾಗದಲ್ಲಿ ಬೆಳೆದ್ರೆ ಒಂದು 15-20 ಕ್ವಿಂಟಲ್ ಜೋಳ ಬೆಳಿಬೇಕಾದ್ರೆ ಕಷ್ಟ ಉಂಟು ಯಾಕೆ ವ್ಯವಸಾಯದಲ್ಲಿ. ಯಾಕೆಂದ್ರೆ ಎಲ್ಲರೂ ಕಂಪನಿ ಗೊಬ್ಬರಗಳು ಅದು ದನ ಗೊಬ್ಬರಗಳಂತೂ ಇಲ್ಲವೇ ಇಲ್ಲ ಕೆಲವರ ವಿಷಯದಲ್ಲಿ ಹೋಗದಾದ್ರೆ. ಹಾಗೆ ಒಂದು 25 ಕ್ವಿಂಟಲ್ ಒಳಗಡೆನೆ ಅಲ್ಲದೆ ಬೇಲೆ ಬೆಳಿಲಿಕ್ಕೆ ಏನಾಗುದಿಲ್ಲ. ಈ ತರ ಗುತ್ತಿಗೆ ಜಮೀನನ್ನ ತೆಗೆದುಕೊಂಡು ಎಷ್ಟು ವರ್ಷಗಳಿಂದ ಮೆಕ್ಕೆಜೋಳವನ್ನ ಬೆಳ್ಕೊಂತ ಬಂದಿದ್ರಿ? ನಾನು ಆಗಾಗಲೇ ಒಂದು 10-15 ವರ್ಷದಿಂದ ಇದೇ ವ್ಯವಸಾಯಗಳನ್ನ ಮಾಡ್ಕೊಂಡು ಬರ್ತಾ ಇರೋದು. ನಿಮ್ಮ 4.5 ಎಕರೆ ಜಮೀನಲ್ಲಿ ತೋಟವನ್ನ ಪೂರ್ಣ ಮಾಡ್ಕೊಂಡಿದ್ರಿ, ನೋಡ್ತಾ ಇದ್ವಿ, ಬಾಳೆಯನ್ನ ಹಾಕೊಂಡಿದ್ರಿ, ಅಡಿಕೆನ ಇದೆ, ಕಾಫಿನ ಇದೆ, ತೆಂಗಿದೆ, ಹೀಗೆ ಒಟ್ಟಾರೆ 4.5 ಎಕರೆಯಲ್ಲಿ ತೋಟದ ಬೆಳೆಗಳನ್ನ ಮಾಡ್ಕೊಂತ ಬಂದಿದ್ರಿ. ಯಾವಾಗ ಶುರು ಮಾಡ್ಕೊಂಡ್ರಿ, ಯಾವಾಗ ಬದಲಾವಣೆಯನ್ನ ತಂದ್ರಿ? ನಮ್ಮ ತಂದೆ ಆಸ್ತಿ ಹೊಲ ಇದ್ವಿ ನಾವು ಸಣ್ಣವನಿರುವಾಗನೆ. ಸಾಲ ಬಿಟ್ಟ ನಂತರ ನಾನು ಕಾವೇರಿ ಹೊಳೆಯಿಂದ ನೀರಿಗೆ ಸರ್ಕಾರದ ಪರವಾನಗಿ ತಗೊಂಡು ನೀರಿನ ಅನುಕೂಲ ಮಾಡಿಕೊಂಡು ಆಮೇಲೆ ನಾನು ಇದನ್ನೆಲ್ಲ ವ್ಯವಸಾಯ ಶುರು ಮಾಡಿದ್ದು. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಹೈನುಗಾರಿಕೆ ಮಾಡ್ಕೊಂಡಿರುವಾಗ ದನಗಳಿಗೆ ಮೇವು ಎಲ್ಲ ಬೇಕಲ್ಲ, ಇರುವುದು 4 ಎಕರೆ ಇಲ್ಲ, ತೋಟ ಅದೆಲ್ಲ ಮಾಡಿ ಸಾಲ. ಹಾಗಾಗಿ ನಾನು ಹೊರಗಡೆಯಿಂದ ದನಗಳ ಮೇವಿಗೂ ಅನುಕೂಲ ಆಗ್ತದೆ, ಅದರ ಸಿಪ್ಪೆ ಅದು ಇದೆಲ್ಲ, ಅದಕ್ಕಾಗಿ ಅದನ್ನ ಹೊರಗಡೆ ಲೀಸಿಂಗ್ ಮಾಡ್ತಾ ಇದ್ದೇನೆ ನಾನು. ಮೆಕ್ಕೆಜೋಳದ ಮೇವು ದನಕರುಗಳಿಗೆ ಆಯ್ತು, ಮತ್ತು ಹಸಿ ಮೇವಿಗಾಗಿ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಅದನ್ನು ಲೀಸಿಗೆ ತಗೊಳ್ತೇನೆ ನಾನು. ಅದೇ ಜಾಗದಲ್ಲಿ ನಾನು ಬೇಸಿಗೆಯಲ್ಲಿ ನಮ್ದಾರಿ ಜೋಳ ಅಂತ, ಅದಕ್ಕೆ ಬೇಬಿಕನ ಜೋಳ ಮತ್ತೆ ಮಾಮೂಲಿ ಜೋಳನ ಹಾಕಿ ಅದಕ್ಕೆ ಮೇವಿಗೆ ಉಪಯೋಗಿಸ್ಕೊಳ್ತೇನೆ. ಯಾಕೆ ಅದಕ್ಕಿರುವಂತ ಮಿಷಿನ್ಗಳೆಲ್ಲ ಇದೆ ನನ್ನ ಹತ್ರ, ಯಾವುದು ಕಟ್ರು ಮಾಡೋದು ಮಿಷಿನ್ ಎಲ್ಲ ಇದೆ. ಹಾಗಾಗಿ ಅದಕ್ಕೆ ಹೈನುಗಾರಿಕೆಗೆ ಅದನ್ನ ನಾನು ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಗುತ್ತಿಗೆ ಜಮೀನಲ್ಲಿ ವರ್ಷದಲ್ಲಿ 2 ಬೆಳೆ ಮಾಡ್ಕೊಂತೀರಾ, ಬೇಬಿ ಕಾರ್ನು ಮತ್ತು ಮೆಕ್ಕೆಜೋಳ? 2 ಬೆಳೆಗೆ 1 ಭಾಗದ ದುಡ್ಡು ಅದು, 1 ಬೆಳೆಗಿಷ್ಟು 1 ಬೆಳೆಗಿಷ್ಟು ಅಂತ ಹೇಳಿ ಮಾಡ್ಕೊಂಡು ಹೋಗುದು. ಒಂದು ನೀರಾವರಿ ಇದು, ಒಂದು ಮಾಮೂಲಿ ಮಳೆ ಬೆಳೆಗೆ ಇಷ್ಟಿಷ್ಟು ಅಂತ ಹೇಳಿ ಇರ್ತದೆ. ಹಾಗೆ ಮಾಡ್ಕೊಂಡು ಅನುಕೂಲವಾಗಿ ಹೋಗ್ತಾ ಇದ್ದೇವೆ. ಹೇಗಿದೆ ತೋಟದ ಬೆಳೆಗಳು, ಕಾಫಿ ಹೇಗೆ ಬರ್ತಾ ಇದೆ, ತೆಂಗು ಹೇಗೆ ನಿಮಗೆ ಇಳುವರಿ ಕೊಡ್ತಾ ಇದೆ, ಅಡಿಕೆದು ಇದೆಲ್ಲ ಹೇಳಿ ಸರ್. ತೆಂಗು ಎಲ್ಲ ನನಗೆ ವರ್ಷದಲ್ಲಿ ಒಂದು 30,000-40,000 ಸಿಗ್ತದೆ. ನಾನು ಅದಕ್ಕಾಗಿ ವ್ಯವಸಾಯಕ್ಕೆ ಹೋಗುದಿಲ್ಲ, ಸುತ್ತ ನನ್ನ ಬೌಂಡ್ರಿ ಎಲ್ಲ ಹಾಕಿರೋದು. ಮತ್ತೆ ಅಡಿಕೆಲ್ಲಿ ಒಂದು 45,000-50,000 ರೂಪಾಯಿ ವರ್ಷದಲ್ಲಿ ಸಿಗ್ತದೆ. ಬಾಳೆಲ್ಲಿ ಒಂದು 30,000-40,000 ಸಿಗುತ್ತೆ. ಕಾಫಿ ಜೊತೆಗೆ 1-1.5-2 ಲಕ್ಷ ರೂಪಾಯಿ ಕಾಫಿಲಿ ಸಿಗ್ತಾ ಇರ್ತದೆ. ಹಾಗೆ ಎಲ್ಲವೂ ಜೊತೆ ಜೊತೆಗೆ ಸೇರಿಸಿಕೊಂಡು ಹೋಗ್ತೇವೆ. ಮತ್ತೆ ಇವತ್ತಿನ ಒಂದು ವ್ಯವಸಾಯ ಪದ್ಧತಿಲಿ ನೋಡಿದ್ರೆ, ನಾವು ಯಾವಾಗಲೂ ಒಂದು ತೋಟ ಮಾಡಿದ್ರೆ ಅದು ಒಂದೇ ಬೆಳೆ, 1 ವರ್ಷದಲ್ಲಿ 1 ಕ್ರಾಪ್ ಹೋದ್ರೆ ಅಂದ್ರೆ ನಾನು ಏನ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಒಂದು ನಮ್ಮ ರೈತರಲ್ಲಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಈ ವಾರದಲ್ಲಿ ಏನಾದರೂ ರೈತನಿಗೆ ದುಡ್ಡು ಸಿಗ್ತದೆ ಅಂತಂದ್ರೆ ಹೈನುಗಾರಿಕೆ ಮಾತ್ರ, ಅದು ವಾರದಲ್ಲಿ ಒಂದು 4 ರೂಪಾಯಿ ಸಿಗ್ತದೆ ಅಂತ ಅದೇ ರೈತನ ಮನೆಗಳಿಗೆ ಆಗ್ತದೆ. ಮತ್ತೆ ಎರಡನೇ ಏನಾಗ್ತದೆ ಅಂದ್ರೆ, ಜೊತೆ ಜೊತೆಗೆ ನಾವು ಈ ಕ್ರಾಪ್ಗಳನ್ನ ಮಾಡ್ಕೊಂಡಿದ್ದೀವಿ, ಅದು ಸಮಗ್ರ ಕೃಷಿ ಬಾಳೆ ಇರ್ಬೋದು, ಅಡಿಕೆ ಇರ್ಬೋದು, ಎಲ್ಲವೂ ಅದು 6 ತಿಂಗಳು 3 ತಿಂಗಳು ಬೆಳೆ ಆಗಿರೋದ್ರಿಂದ ನಮ್ಮ ಕೈಗೆ ರೈತನಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅನ್ನೋದು. ಅದು ಲಾಸ್ ಲಾಭ ಲೆಕ್ಕ ಹಾಕಿದ್ರೆ ಮತ್ತೆ ಕಷ್ಟ ಆಗ್ತದೆ. ನಾನೊಬ್ಬ ಈ ಜಮೀನಿಗೆ ದುಡಿತಾ ಇದ್ದೇನೆ ಅನ್ನೋ ಲೆಕ್ಕ ಮಾಡಿ ನಾ ಮಾಡಬಹುದು ಅಷ್ಟೇನೆ. ನೀವು ನಿಮ್ಮ ಮನೆಯವರು ಮತ್ತೆ ನಿಮ್ಮ ತಮ್ಮ ಅವ್ರ ಮನೆಯವರು ಮತ್ತೆ ಅಗತ್ಯದಾಗ ಆಳು ಕಾಳುಗಳನ್ನ ಉಪಯೋಗಿಸಿಕೊಂಡು ಖರ್ಚುಗಳನ್ನ ತೆಗೆದು ಕೈಗೆ ಉಳಿಯೋ ತರನೇ ಕೆಲಸ ಮಾಡ್ಕೊಂಡು ಹೋದ್ರೆ ಕೃಷಿ ಇಷ್ಟ ಆಗ್ತದೆ, ಮತ್ತೆ ಕೃಷಿಯಲ್ಲಿ ನೀವು ಮುಂದುವರಿತಾ ಇರ್ತೀರಿ, ಅನುಕೂಲ ಆಗ್ತದೆ. ಹೈನುಗಾರಿಕೆ ಬಹಳ ಮುಖ್ಯವಾದ ಸಂಗತಿ ಕೃಷಿಕರಿಗೆ ಅಂತ ತಾವು ಹೇಳ್ತಾ ಇದ್ರಿ, ಅದು ಸತ್ಯವಾದ ಸಂಗತಿನೇ. ಸುಮಾರು 25-30 ವರ್ಷಗಳಿಂದ ಹಸುಗಳನ್ನ ಸಕ್ಕಂತ ಬಂದಿದ್ರಿ ಅಂತ ಹೇಳ್ತಾ ಇದ್ರಿ, ಹೇಳಿ ಎಂತೆಂತ ಹಸುಗಳಿದಾವೆ, ಎಷ್ಟಿದಾವೆ, ಯಾವಾಗ್ಲೂ ಎಷ್ಟು ಹಾಲು ಸಿಗ್ತಾ ಇರತ್ತೆ? ಸರ್, ಈಗ ನನ್ನಲ್ಲಿ ಮಿಶ್ರ ತಳಿ ಹಸುಗಳಿದೆ, ಹೆಚ್ಚಪ್ಪ ಹಸುಗಳಿದೆ. ಮೊದಲೆಲ್ಲ ದಪ್ಪ ಜಾಸ್ತಿ ಆಗ್ತಿದೆ, ಇವಾಗೆಲ್ಲ ಮಕ್ಕಳೆಲ್ಲ ಹೊರಗಡೆ ಆ ಕಡೆ ಕಡೆ ಓದ್ಲಿಕ್ಕೆ ಸಂದರ್ಭ ಆಗುವಾಗ ನಾವೇನ್ ಮಾಡೋದು, ಮನೆಯಲ್ಲಿ ಗಂಡ ಹೆಂಡತಿ ನಾವು 4-5 ಹಸುಗಳನ್ನ ಮನೇಲಿ ಇಟ್ಕೊಂಡು ದಿನದ ಒಂದು ಕಾರ್ಯಾಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಯಾವ್ದು ಹೆಚ್ಎಫ್ ಜರ್ಸಿ ಎರಡು ಇದಾವ? ಹೇಗೆ ಹೆಚ್ಎಫ್ ಜರ್ಸಿ ಎರಡು ಇದೆ, ಮಿಶ್ರ ತಳಿಗಳಿದ್ದಾವೆ. ಇಲ್ಲೇ ಹುಟ್ಟಿದವ? ಇಲ್ಲೇ ಹುಟ್ಟಿದವು, ಮತ್ತೆ ಹೆಚ್ಎಫ್ನ ಹೊರ ಊರಿಂದ ತಗೊಂಡು ಬಂದಿದ್ದೇನೆ ನಾನು. ಹೆಚ್ಎಫ್ ಚೆನ್ನಾಗಿ ಹಾಲು ಕೊಡುತ್ತಾ? ಜರ್ಸಿ ಹಾಲು ಕೊಡುತ್ತಾ? ಹಾಲಿನ ರುಚಿ, ಗುಣಮಟ್ಟ ಅಥವಾ ಇತರೆ ಸಂಗತಿಗಳು ಮತ್ತೆ ಅವುಗಳ ಒಡನಾಟ, ಅವುಗಳ ಒಂದು ಸಾಕಾಣಿಕೆ ವಿಧಾನ, ಅವು ಒಗ್ಗಿಕೊಳ್ಳುವ ವಿಚಾರ, ಇದ್ರ ಬಗ್ಗೆ ಹೇಳಿ. ಸ್ಥಳೀಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಮಿಶ್ರ ತಳಿ ದನಗಳು, ಅದು ಒಂದು ಸರ ನಮ್ಮ ನಾಡು ತರದಲ್ಲಿ ಒಗ್ಗಿಕೊಂಡಿದ್ದೆ. ಇಲ್ಲೇ ಮೇವು, ಇಲ್ಲೇ ಮಳೆಗೆ ಎಲ್ಲದಕ್ಕೂ ಅದು ಅನುಕೂಲ. ಯಾವ್ದನ್ನು ಮೇವುಗಳು ಕೊಟ್ಟರು ತಿಂತಾರದ, ಕಾಯಿಲೆಗಳು ಅದಕ್ಕೆ ಕಡಿಮೆ. ನಮ್ಮದೇ ಹೆಚ್ಎಫ್ ತಂದ್ರೆ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್ ಯಾವಾಗ್ಲೂ 3-4 ವಾರಕ್ಕೆ ಒಂದ್ಸರಿ ಆದ್ರೂ ಬೇಕು ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಅದು ಆರೋಗ್ಯ ಆಗಿರುತ್ತದೆ ದನಗಳದ್ದು. ಹೆಚ್ಚು ಹಾಲು ಕೊಡುವ ದನಗಳನ್ನು ನಾವು ಈ ರೀತಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನ ಭತ್ತದ ಹುಲ್ಲನ್ನು ಕೊಡ್ತೀರಿ, ಮೆಕ್ಕೆಜೋಳದ ಮೇವನ್ನು ಕೊಡ್ತೀರಿ, ಈ ಕಡೆ ಬೇಬಿ ಕಾರ್ನ ಹಸಿ ಮೇವನ್ನು ಕೊಡೋದಿದೆ, ಇನ್ನು ನೇಪಿಯರ್ ಅಥವಾ ಬೇರೆ ಕಳೆ ಅದನ್ನು ತಂದು ಕೊಡ್ತಿರಲ್ವ? ನೇಪಿಯರ್ ಹುಲ್ಲು ಹಾಕಿದ್ದೇನೆ, ಅದು ಅಗತ್ಯ ರೋಗ ಕುಯ್ದು ಕುಯ್ದು ದನಗಳಿಗೆ ಉಪಯೋಗಿಸ್ತಾ ಇರ್ತೇವೆ. ಈ ಹಸಿ ಮೇವು ಒಣಮೇವಲ್ದಲ್ಲೇ ಪಶು ಆಹಾರವನ್ನು ಕೊಡೋದಿದೆ, ಎಷ್ಟೋ ಜನ ನೀವು ಪೂರೈಕೆ ಮಾಡ್ತೀರಿ? ಹೇಗೆ? ನಾನೇನ್ ಮಾಡ್ತೀವಿ, ನಮ್ಮ ಆಸನ ಕೊಟ್ಟಿದ್ದೆ KMF ಡೈರಿದು ಫೀಡ್ ಕೊಡ್ತಾರೆ ನಮಗೆ. ಆ ಫೀಡು ನಾವು ಯಥಾಚವಾಗಿ ನಮಗೆ ಆ ದನಗಳಿಗೆ ಎಷ್ಟು ಅಗತ್ಯ ಬೇಕೋ ಅಷ್ಟನ್ನು ಕೊಡ್ತಾ ಇದ್ದೀವಿ ದನಗಳಿಗೆ. ಅಂದ್ರೆ ಇಷ್ಟು ಹಾಲಿಗೆ ಇಷ್ಟು ಪಶು ಆಹಾರ ಅಂತ ಅನ್ಕೊಂಡು ನಿಮ್ದೇ ಆದ ಒಂದು ವಿಧಾನ ಇಟ್ಕೊಂಡಿದ್ರೆ ಹೇಗೆ? ನಾವೀಗ ಒಂದು 4-5 ಲೀಟರ್ ಹಾಲು ಕೊಡುವ ಹಸುಗೊಂದು 3 ಕೆಜಿ 4 ಕೆಜಿ 2 ಕೆಜಿ ಹೀಗೆ ಮಿನಿಮಮ್ ಹಾಕೊಂಡು ಬರ್ತಾ ಇರ್ತೇವೆ. ಆಗಿಂದಾಗೆ ಕರುಗಳನ್ನು ಮಾರಾಟ ಮಾಡ್ತಾ ಇರ್ತೀರಾ? ನಾವು ಗಂಡು ಕರುಗಳನ್ನ ಸ್ವಲ್ಪ ಸಮಯ ಇಟ್ಕೊಳ್ತೇವೆ, ಗಂಡು ಕರುಗಳನ್ನ ಮಾರಾಟ ಮಾಡಿಬಿಡ್ತೇವೆ. ಹೆಣ್ಣು ಕರುಗಳನ್ನ ಸಾಕ್ತೇವೆ, ಬೇಕು ಅಗತ್ಯ ಇದ್ರೆ ಇಟ್ಕೊಳ್ತೇವೆ, ಅಗತ್ಯ ಇದ್ರೆ ಅದನ್ನು ಮಾರಾಟ ಮಾಡಿಬಿಡ್ತೇವೆ. ಯಾಕಂದ್ರೆ ಎಲ್ಲರಿಗೂ ಸಾಕ್ಲಿಕ್ಕೆ ತೊಂದರೆ ಆಗ್ತದಲ್ಲ ಈಗ ಹಾಗಾಗಿ. ಮನೆ ಹತ್ತಿರದಲ್ಲೇ ಕೊಟ್ಟಿಗೆಯನ್ನ ಮಾಡ್ಕೊಂಡಿದ್ರಿ, ಮತ್ತೆ ನೀವು ತೊಡಸ್ಕೊಳ್ಳೋದ್ರಿಂದ ಮನೆಯವರು ಭಾಗಿ ಆಗೋದ್ರಿಂದ ಅನುಕೂಲನೇ, ದುಡ್ಡು ಉಳಿದೇ ಉಳಿತದೆ. ಇಲ್ಲಾಂದ್ರೆ ಆಳು ಕಾಳುಗಳ ಮೇಲೆ ಅವಲಂಬನೆ ಆದ್ರೆ ಎಲ್ಲ ಅವ್ರಿಗೆ ಮತ್ತೆ ಅವ್ರು ಮಾಡಿದ್ದನ್ನೆಲ್ಲ ಸಹಿಸಿಕೊಂಡು ಅನುಭವಿಸ್ಕೊಂತ ಹೋಗ್ಬೇಕು. ಕೊನೆಗೆ ಬೇಡಪ್ಪ ಇದು ಸವಾಸ ಅಂತ ಅನ್ಕೊಂಡು ಎಷ್ಟೋ ಜನ ಬರೀ ಹಸುಗಳು ಸಾಕಾಣಿಕೆ ಅಲ್ಲ, ಕೃಷಿನೂ ಕೈಬಿಟ್ಟು ಮತ್ತೆಲ್ಲೋ ಸೇರಿದರೆ ಮತ್ತೆ ಅಲ್ಲಿನೂ ಏನೇನೋ ಸಮಸ್ಯೆ. ಒಟ್ಟಾರೆ ಸಮಸ್ಯೆಗಳಿಲ್ಲದ ಕಸಬು ಯಾವುದೂ ಇಲ್ಲ. ಸ್ವತಃ ಭಾಗಿಯಾದ್ರೆ ಎಷ್ಟೋ ಕೆಲಸಗಳು ಚೆನ್ನಾಗಾಗ್ತವೆ, ಹಣ ಉಳಿತದೆ. ಬಹಳ ಮುಖ್ಯವಾಗಿ ಹಸುಗಳಿಂದ ನಿಮಗೆ ಸಗಣಿ ಸಿಗುತ್ತೆ, ಗೋಮೂತ್ರ ಸಿಗುತ್ತೆ. ನೋಡ್ತಾ ಇದ್ವಿ ಮನೆ ಹತ್ರ ಗೋಬರ್ ಗ್ಯಾಸ್ ಅನ್ನು ಇಟ್ಕೊಂಡಿದ್ರಿ, ನಿಮ್ಮ ಮನೆಯವ್ರನ್ನ ಕೇಳ್ತಾ ಇದ್ವಿ, ಈಗ ಅದು ಸ್ಥಗಿತವಾಗಿದೆ, ಡ್ರಮ್ ಏನೋ ಹೋಯ್ತು ಅಂತ ಅನ್ಕೊಂಡು. ಹೇಳಿ, ಸಗಣಿಯನ್ನ ನೀವು ನೇರವಾಗಿ ಹಾಕೊಳ್ತೀರಾ ಗೊಬ್ಬರ ಮಾಡಿ, ಅಥವಾ ಎರೆಹುಳು ಗೊಬ್ಬರ ಏನಾದ್ರೂ ಮಾಡ್ಕೊಳ್ತೀರಾ, ಅಥವಾ ಏನಾದ್ರೂ ಜೀವಾಮೃತ ಬೀಜಾಮೃತ ಈ ತರ ಮಾಡ್ಕೊಂಡು ಉಪಯೋಗಿಸ್ಕೊಳ್ತೀರಾ ಹೇಗೆ? ಇತ್ತೀಚೆಗೆ ನಿಮ್ಗೆ ಇವಾಗೆಲ್ಲ ದನಗಳೆಲ್ಲ ಕಮ್ಮಿ ಮಾಡಿದೀನಿ, ವ್ಯವಸಾಯ ಕಮ್ಮಿ ಮಾಡಿದೀನಿ, ಆಳು ಕಾಳುದೆಲ್ಲ ಸ್ವಲ್ಪ ಖರ್ಚು ವೆಚ್ಚ ನೋಡಿದ್ರೆ ರೈತರು ಬದುಕಬೇಕಾದ್ರೆ ಸ್ವಲ್ಪ ಕಷ್ಟನೇ ಉಂಟು ವ್ಯವಸಾಯಗಳಲ್ಲಿ. ಅದನ್ನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಎರೆಹುಳದ ಗೊಬ್ಬರವನ್ನು ಮಾಡ್ತಾ ಇದ್ದೆ. ನನಗೆ ಅದು ಸರ್ಕಾರದವರು ಇದನ್ನು ಮಾಡಿ ಕೊಟ್ಟಿದ್ರು, ಅದನ್ನ ಒಂದು 5-6 ವರ್ಷ ಮಾಡಿದೆ, ಮತ್ತೆ ಲಾಸ್ಟಿಗೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗಿಲ್ಲ ನನಗೆ. ಅದನ್ನ ಅಲ್ಲಿಗೆ ಸ್ಥಿತಿ ಮಾಡಿ ಗೊಬ್ಬರ ಗ್ಯಾಸ್ ಇತ್ತು, ಗೊಬ್ಬರ ಗ್ಯಾಸ್ ಡ್ರಮ್ ಎಲ್ಲ ಇದಾಗಿದೆ, ಅದನ್ನ ಏನು ಮಾಡ್ಲಿಕ್ಕಾಗಿಲ್ಲ, ಅದಾಗೇನೆ ಇದೆ. ಮತ್ತೆ ಸಗಣಿ ಗೊಬ್ಬರದ ಬಗ್ಗೆ ಹೇಳಿದ್ರಿ ನೀವು, ಗೊಬ್ಬರದ ಬಗ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾವು ನೇರವಾಗಿ ಗಿಡಗಳಿಗೆ ಏನ್ ಹಾಕೋದಿಲ್ಲ, ಬೇಸಿಗೆಯಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ತೆಂಗಿನ ಗಿಡಗಳಿಗೆ ಸುತ್ತ ಒಂದು ವ್ಯಾಯಾಮ ಮಾಡೋದಾಗ್ತದೆ ಅಂತ ಹೇಳ್ಬಿಟ್ಟು ನಾನು 4-4 ಕೊಕ್ಕೆನ ಒಂದೊಂದು ಗಿಡ, ಮತ್ತೆ ಬಾಕಿ ಮಳೆಗಾಲದಲ್ಲಿ ಗೊಬ್ಬರ ಗುಡ್ಡೆ ಹಾಕಿ ಮತ್ತೆ ಅದನ್ನ ಪುನಃ ಗದ್ದೆಗೆ ತೋಟಕ್ಕೆ ಅಪ್ಲೈ ಮಾಡ್ತೀವಿ. ಅಂದ್ರೆ ಮಳೆ ಇಲ್ದಾಗ ಹಸಿ ಗೊಬ್ಬರವನ್ನೇ ಅಥವಾ ಹಸಿ ಸಗಣಿಯನ್ನೇ ಅಲ್ಲೆಲ್ಲ ಹಾಕೊಂತ ಬಂದ್ಬಿಡ್ತೀರಿ, ಮಳೆ ಶುರು ಆದ್ಮೇಲೆ ಒಂದ್ ಕಡೆಗೆ ಹಾಕಿ ಆಮೇಲೆ ಮಳೆ ಕಡಿಮೆ ಆದ್ಮೇಲೆ ಮತ್ತೆ ಅದನ್ನ ತೆಗೆದುಕೊಂಡು ಹೋಗಿ ಹಾಕ್ತೀರಿ. ಅಡಿಕೆಗೂ, ತೆಂಗಿಗೂ, ಕಾಫಿಗೂ, ಬಾಳೆಗೂ, ಆಮೇಲೆ ಭತ್ತಕ್ಕೂ ಎಲ್ಲಕ್ಕೂ ಸಗಣಿಯನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೇದಂತ ನಿಮ್ಮ ಅಭಿಪ್ರಾಯ ಅಲ್ವಾ? ನಾನು ಏನ್ ಮಾಡ್ತೇನೆ ಅಂದ್ರೆ, ಒಂದೊಂದು ಕ್ರಾಪಿಗೆ ಒಂದೊಂದು ವರ್ಷ, ಒಂದು 10 ಟ್ರ್ಯಾಕ್ಟರ್ ಗೊಬ್ಬರ ಸಿಗ್ತದೆ, 1 ವರ್ಷ ಗದ್ದೆಗೆ ಹಾಕಿದ್ರೆ 1 ವರ್ಷ ತೋಟಕ್ಕೆ, ಹೀಗೆ ಈಗ ಸ್ಟೆಪ್ ಸ್ಟೆಪ್ ಹಾಕೊಂಡು ಹೋಗ್ತಾ ಇರ್ತದೆ. ಏಳನೇ ತರಗತಿವರೆಗೆ ಓದಿ ಲವಲವಿಕೆಯಿಂದ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಸಹೋದರಿಯರನ್ನ ಮದುವೆ ಮಾಡಿ ಮತ್ತೆ ಮನೆತನವನ್ನು ಕಾಪಾಡಿಕೊಂಡು ಬಂದಿದ್ರಿ. ಎಷ್ಟು ವಯಸ್ಸು ಧನಪಾಲ್ ಅವರೇ ತಮಗೆ? ಸರ್, ನನಗೆ ಇವಾಗ 61 ಆಗ್ತಾ ಇದೆ. ಎಷ್ಟನೇ ವಯಸ್ಸಿನಿಂದ ಕೃಷಿಯಲ್ಲಿ ಚೆನ್ನಾಗಿ ದುಡಿತಾ ಬಂದ್ರಿ? ನಾನೊಂದು 14 ವರ್ಷ ಇರುವಾಗನೇ ನಾನು ವ್ಯವಸಾಯಕ್ಕೆ ತಂದೆ ಜೊತೆಗೆ ಬಂದಿದ್ದೇನೆ. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಕೃಷಿಗಿಳಿದ್ರೆ ಅದು ಒಂಥರ ಒಳ್ಳೆ ಅನುಭವಗಳನ್ನು ಕಲಿಸುತ್ತೆ ಮತ್ತೆ ಪಳಗಿಸುತ್ತೆ. ಅದರಿಂದಲೇ ಎಷ್ಟೋ ಜನ ಬಹಳ ಚೆನ್ನಾಗಿ ಕೃಷಿಯಲ್ಲಿ ಬೆಳೀತಾ ಬಂದಿದ್ದಾರೆ, ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ. ನಿಮಗೆ ಮನೆತನದ ಜವಾಬ್ದಾರಿಗಳು ಖರ್ಚುಗಳು ಹೆಚ್ಚಿಗೆದ್ರಿಂದ ಅಪ್ಪ ಮಾಡಿದ ಆಸ್ತಿಯನ್ನು ಉಳಿಸಿಕೊಂಡು ಬಂದಿದ್ದೀರಿ ಮತ್ತೆ ಒಂಥರ ಸಂತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ದೀರಿ. ಸಮಸ್ಯೆಗಳಿದ್ದೆ ಎಲ್ಲ ಕುಟುಂಬಗಳಲ್ಲೂ ಎಲ್ಲ ಕಡೆಗೂ ಸಮಸ್ಯೆಗಳಿದ್ದೆ, ಅದನ್ನು ಬದಿಗಿಟ್ಟು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಹಾಲು ಸ್ಥಳೀಯವಾಗಿ ಮಾರಾಟ ಮಾಡ್ತೀರಾ, ಡೈರಿಗೆ ಹಾಕ್ತೀರಾ, ಹೇಗೆ? ನಾವು ಸ್ಥಳೀಯವಾಗಿ ಮಾರಾಟ ಮಾಡೋದಿಲ್ಲ, ನಾನು ಏನಿದ್ರು ನೇರವಾಗಿ ಡೈರಿ ಕೊಡ್ತೇವೆ ಅಷ್ಟೇ. ಗುಡ್ಡೆ ಹೊಸೂರು ಡೈರಿಗೆ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ, ಅದರ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ, ಡೈರಿ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ. ಸರ್, ಈಗ ನಾನು ಡೈರಿಲಿ ಸುಮಾರು ಒಂದು 2 ತಾತ್ಕಾಲಿಕ ಅಧ್ಯಕ್ಷನಾಗಿ ಕೂತಿದ್ದೇನೆ. ನಾನು ಹಾಲುಗಳನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿ ರೈತರು ಹಾಲುಗಳನ್ನ ತಂದು ಡೈರಿಗೆ ಹಾಕ್ತಾರೆ. ನಾವು ಅದನ್ನ ನೆರೆಕರೆ ಗ್ರಾಮದವರು ಲೋಕಲ್ ಸೇಲ್ ಆಗಿ ಬರ್ತಾರೆ. ನಾವು ಅವರಿಗೆ 39 ರೂಪಾಯಿ ರೇಟ್ ಅಲ್ಲಿ ಕೊಡ್ತೀವಿ. ರೈತರಿಗೆ ಸರ್ಕಾರದಿಂದ 30 ರೂಪಾಯಿ ರೇಟ್ ಹಾಲಿಗೆ ಕೊಡ್ತಾ ಇದ್ದೀವಿ. ಇವತ್ತಿನ ಒಂದು ರೇಟ್ ಅದು ಏರುಪೇರ್ ಆಗ್ತದೆ. ಒಂದು ಟೈಮ್ 25 ಆಗ್ತದೆ, 26 ಆಗ್ತದೆ, ಒಂದು ಟೈಮ್ 30. ಹಾಲನ್ನ ಶೇಖರಣೆ ನೋಡಿ, ಲಾಭಾಂಶ ನೋಡಿ ಅವ್ರು ಕೊಟ್ಟದವರು ಇದು ಕೊಡ್ತಾ ಇದ್ದಾರೆ. ನಾವು ಹಾಗೆ ಮಗಾಕನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಸ್ಥಳೀಯ ಗ್ರಾಹಕರಿಗೂ ಹೋಟೆಲ್ ಸಂಘ ಸಂಸ್ಥೆಗಳಿಗೂ ಹಾಲನ್ನ ಕೊಡ್ತೀರಿ ಮತ್ತೆ ಉಳಿದದನ್ನ ಹಾಸನ ಹಾಲು ಕೊಟ್ಟಕ್ಕೆ ಕಳಿಸಿಕೊಡ್ತೀರಲ್ವಾ? ಮಿಕ್ಕಿದ ಹಾಲೆಲ್ಲ ಹಾಸನ ಕೊಟ್ಟಕ್ಕೆ ಹೋಗ್ಬೇಕು. ಅದು ಕೂಡಿಗೆ ಡೈರಿ ಇದೆ ನಮಗೆ, ಸ್ಥಳೀಯವಾಗಿ ಕೂಡಿಗೆ ಡೈರಿಗೆ ಆಗ್ತದೆ, ಅಲ್ಲಿಂದ ಹಾಸನ ಕೊಟ್ಟಕ್ಕೆ ಹೋಗ್ತದೆ. ಅದು ಡೈರಿ ಶುರುವಾಗಿ ಎಷ್ಟು ವರ್ಷ ಆಯ್ತು, ಹೇಗಿದೆ ಪರಿಸ್ಥಿತಿ? ಸರ್, ಡೈರಿ ಶುರುವಾಗಿ ಸಾಧಾರಣ ನನ್ನ ಅಂದಾಜಲ್ಲಿ 50 ವರ್ಷದ ಆಚೆ ಈಚೆ ಆಗಿದೆ. ಸ್ವಂತ ಕಟ್ಟಡ ಮತ್ತೆ ಆರ್ಥಿಕ ಪರಿಸ್ಥಿತಿ? ಸ್ವಂತ ಕಟ್ಟಡ ಇದೆ ನಮ್ಮ ಡೈರಿದು, ಮತ್ತೆ ಇನ್ನೊಂದು ಕಟ್ಟಡ ಪಕ್ಕದಲ್ಲೇ ಇದೆ. ಅದನ್ನು ನಮ್ಮ ಸರ್ಕಾರದ BSNL ಕಂಪನಿಯವರಿಗೆ ಬಾಡಿಗೆ ಕೊಟ್ಟಿದ್ದೇವೆ, ಅದಾಗೆ ಬಾಡಿಗೆ ನಡ್ಕೊಂಡು ಹೋಗ್ತಾ ಉಂಟು. ವರ್ಷ ವರ್ಷನೂ ಲಾಭ ಮಾಡ್ಕೊಳ್ತದಿರಲ್ವಾ? ಲಾಭ ಆಗ್ತಾ ಇದೆ ಸರ್, ಈಗಾಗಲೇ 35-40 ಲಕ್ಷ ರೂಪಾಯಿ ಲಾಭದಲ್ಲಿ ಇದ್ದೇವೆ ನಮ್ಮ ಡೈರಿ. ಎಷ್ಟು ಜನ ಹಾಲು ಉತ್ಪಾದಕರು ಸದಸ್ಯರಾಗಿದ್ದಾರೆ ನಿಮ್ಮ ಡೈರಿಗೆ? ನಮ್ಮಲ್ಲಿ 500-600 ಜನ ಮೆಂಬರ್ಸ್ ಗಳಿದ್ದಾರೆ, ಹಾಲು ಡೈರಿ ಉತ್ಪಾದಕರು ಇದ್ದಾರೆ. ಅದರಲ್ಲಿ ರೆಗ್ಯುಲರ್ ಆಗಿ ಒಂದು 150-200 ಜನ ಕೆಲವು ಟೈಮ್ ಸ್ಕೂಲ್ ಕಬ್ಬ ಹಾಕುವಾಗ ಹಾಲು ಇರೋದಿಲ್ಲ, ಪುನಃ 3 ಬಿಟ್ಟು 4 ಬಿಟ್ಟು ಪುನಃ ಬರ್ತಾರೆ, ಪುನಃ ಹೀಗೆ ಹಾಗೆ ಹೋಗ್ತಾ ಇರ್ತಾರೆ, ಸ್ಟೆಪ್ ಹೋಗ್ತಾ ಇರ್ತಾರೆ. ಟೋಟಲ್ 500-600 ಜನ ಮೆಂಬರ್ಸ್ ಗಳಿದ್ದಾರೆ. ನೋಡ್ತಾ ಇದ್ವಿ ಅಡಿಕೆ ಜೊತೆಗೆ ರೋಬಸ್ಟ ಕಾಫಿಯನ್ನ, ಮತ್ತು ಅರೇಬಿಕನೂ ಇದೆಯಾ ಅಡಿಕೆಯಲ್ಲಿ? ಮಧ್ಯೆ ಮಧ್ಯೆ ಅರಬಿಕಿನೂ ಇದೆ ಸರ್ ನಮ್ಮಲ್ಲಿ, ರೋಬಸ್ಟದೊಳಗಡೆ ಅಡಿಕೆ ಒಳಗೆ ರೋಬಸ್ಟ ಅರಬಿ ಎರಡೂ ಇದೆ ನಮ್ಮಲ್ಲಿ. ಯಾವುದು ಸೂಕ್ತ ಅಂತ ಅನ್ಸುತ್ತೆ ನೀವು ಕಂಡಂತೆ, ಅಡಿಕೆ ಜೊತೆಗೆ ರೋಬಸ್ಟ ಅನುಕೂಲನ, ಅರಬಿಕ ಉಪಯುಕ್ತನ, ಹೇಗೆ? ಒಂದು ಭಾಗದಲ್ಲಿ ಒಂದು ಸಾರಿ ಏನಾಗ್ತದೆ ಅಂತ ಅಡಿಕೆಗೆ ಎಲೆಗಳೆಲ್ಲ ಬೆಳೆದು ಸ್ವಲ್ಪ ರೋಬಸ್ಟಿಗೆ ತೊಂದರೆ ಆಗ್ತದೆ. ಕಾವೇರಿ ಗಿಡ ಸಣ್ಣದಿರ್ತದೆ, ಅದು ಅಷ್ಟೊಂದು ಎಫೆಕ್ಟ್ ಬರೋದಿಲ್ಲ. ಆದ್ರೆ ಎರಡು ಕಾಫಿ ಬೆಳೆನು ಅಡಿಕೆ ತೋಟದಲ್ಲಿರುವಾಗ ನಮಗೆ ಅಡಿಕೆ ತೋಟದ ಒಂದು ಕ್ರಾಪ್ ಬಂದ್ರೆ ಖರ್ಚು ವೆಚ್ಚಗಳಿಗೆ ಇದೊಂದು ಮೇಂಟೈನ್ ಮಾಡುವಂತದ್ದು ಕಾಫಿ ಬೆಳೆ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯದಲ್ಲಿ ಮಾಡಿದ್ದೆ. ನಾನು ಅಡಿಕೆ ಹಾಕಿ ಕಾಫಿ ಹಾಕಿ ಎಷ್ಟು ವರ್ಷ ಆಯ್ತು? ಸರ್, ಅಡಿಕೆ ಹಾಕಿ ಈಗಾಗಲೇ ಒಂದು 10-15 ವರ್ಷ ಆಗಿದೆ. ಕಾಫಿ ಜೊತೆ ಜೊತೆಗೆ ನೆಟ್ಟಿದೆ ಅದನ್ನು. ಕಾಳ್ಮೆಣಸ್ ಅನ್ನು ಅಡಿಕೆ ಜೊತೆಗೆ ಸುಮಾರು ಕಡೆಗೆ ಹಾಕಿರೋದಿದೆ, ನೀವು ಪ್ರಯತ್ನ ಮಾಡಿದಿರಾ? ನಾವು ಸರ್ ಒಳ್ಳೆ ಮೆಣಸು ಹಾಕಿದ್ದೇನೆ, ಆಡು ಹಾಕಿ ಅದನ್ನೇನಾಗಿದೆ ಇವಾಗ ಎಲ್ಲ ಈ ಕಾಯಿಲೆ ಒಂದು ಇದರಿಂದ ಅದೆಲ್ಲ ಹೋಗಿ ಹೋಗಿ ನಾನು ಒಂದು 2 ವರ್ಷದಿಂದ ಅದೇನು ಮುಟ್ಟುತ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ವರ್ಷ ವರ್ಷ ಹಾಕೋದು, ವರ್ಷ ವರ್ಷ ಹೋಗ್ತಾ ಇರ್ತದೆ, ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅಷ್ಟೇನೆ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೇವೆ. ಸ್ವಲ್ಪ ಶೀತ ಆಗುತ್ತಾ, ನೀರು ನಿಲ್ಲುತ್ತಾ, ಹೇಗೆ ನಿಮ್ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ನೀರು ಇಲ್ಲ, 6 ಜಮೀನು ಸರ್, ಇದು ಒಂದು ತಗ್ಗು ಪ್ರದೇಶ ಅಲ್ಲ, ಒಂದು ಓರಡಿ ಪ್ರದೇಶ, ಆದ ಕಾರಣ ಅದು ನೀರು ನಿಲ್ಲುವುದಿಲ್ಲ ನಮ್ಮಲ್ಲಿ. ಯಾವ್ಯಾವ ಬಾಳೆಯನ್ನ ಹಾಕೊಂಡು ನೀವು ಮಾರಾಟ ಮಾಡ್ಕೊಂತ ಬಂದಿದ್ರಿ? ಫಸ್ಟ್ ಒಂದು ಸರಿ ಹೊಸ ತೋಟ ಮಾಡಕ್ಕೆ ರೋಬಸ್ಟ್ ಬೆಳೆ ಹಾಕಿದೆ, ಅದ್ರಲ್ಲಿ ಒಂದು 3 ನನಗೆ ಬೆಳೆಸಿ, ಆಮೇಲೆ 2 ನಾನು ಈಗ ಅಡಿಕೆ ತೋಟ ಮಾಡಿದಾಗ ನಮ್ಮ ಅಕ್ಕಪಕ್ಕದವ್ರಲ್ಲಿ ಇದ್ದಂತ ಹೂ ಬಾಳೆಗಳನ್ನ ಹಾಕಿ ಅದನ್ನ ಮೇಂಟೈನ್ ಮಾಡಿದೆ. ಅದು ಖರ್ಚು ಕಡಿಮೆ, ಹೇಗೋ ಅದು ಬೆಳೆ ಒಳಗಡೆ ಒಂದು ಹೋಗ್ತಾ ಉಂಟು. ಅಡಿಕೆ ಗಿಡಕ್ಕೆ ನೆರಳು ಉದ್ದೇಶಕವಾಗಿ ಅದನ್ನ ಹಾಕಿದ್ದೇನೆ ನಾನು. ನೋಡ್ತಾ ಇದ್ವಿ ಬಾಳೆ ಜೊತೆಗೆ ಸಣ್ಣ ಗಿಡ ಇದೆ ಅಡಿಕೆ. ಈಗ ಅಡಿಕೆ ಬೆಳೆದ್ಮೇಲೆ ಅಡಿಕೆ ನೆರಳಾಗುತ್ತೆ, ಬಾಳೆ ಅಷ್ಟು ಚೆನ್ನಾಗಿ ಬರ್ಲಿಕ್ಕಿಲ್ಲ. ಹೊಸ ತೋಟಕ್ಕೆ ಮಾತ್ರ ಬಾಳೆಹಣ್ಣು ಹಾಕೊಳ್ತೀರಾ ಅಥವಾ ಹೇಗೆ? ತೋಟಕ್ಕೆ ಮಾತ್ರ ಬಾಳೆಹಣ್ಣು ಹಾಕೊಳ್ಳೋದು, ಯಾಕಂದ್ರೆ ಅಡಿಕೆ ದೊಡ್ಡದಾಗ್ತಾ ಆಗ್ತಾ ಬರುವಾಗ ಇದು ಒಳಗಡೆ ಬೆಳೆ ಯಾವುದು ಚೆನ್ನಾಗಾಗುತ್ತೆ, ಅದಕ್ಕೆ ಅದು ಒಂದೇ ಬೆಳೆ ಮಾಡಿ ಅದಕ್ಕೆ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏಲಕ್ಕಿ ನೆಡ್ತಾ ಇದ್ದೇನೆ ನಾನು. ಯಾಕೆಂದ್ರೆ 4 ಗಿಡದ ಮಧ್ಯದಲ್ಲಿ ಒಂದು ಏಲಕ್ಕಿ ಗಿಡ ನೆಟ್ರೆ ಅದು ನಮಗೆ ಕೆಲಸಕ್ಕೆ ಅನುಕೂಲ ಆಗ್ತದೆ, ಏಲಕ್ಕಿ ಗಿಡಕ್ಕೆ ನೆರಳಿರ್ತದೆ, ಮತ್ತೆ ಬೇಸಿಗೆಯಲ್ಲಿ ನಾವು ಅದಕ್ಕೆ ನೀರು ಕೊಡುವ ಅನುಕೂಲ ಇರೋದ್ರಿಂದ ಅದು ನೀರು ಏಲಕ್ಕಿ ಬೆಳೆ ಬೆಳೆಯೋಣ ಒಂದು ಪ್ರಯತ್ನ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ಕುಟುಂಬದ ಸದಸ್ಯರಲ್ದಲ್ಲೇ ಆಳು ಕಾಳುಗಳನ್ನು ಉಪಯೋಗಿಸಿಕೊಳ್ತಾ ಇರ್ತಾರೆ. ದಿನಾನು ಎಷ್ಟು ಜನ ಬರ್ತಾರೆ, ಹೆಣ್ಣಾಳು ಗಂಡಾಳು? ಒಂದು ಗಂಡಾಳು ಇರ್ತಾನೆ, 3 ಹೆಣ್ಣಾಳು ಇರ್ತಾರೆ ನಮ್ಮಲ್ಲಿ, ಕೆಲಸ ಮಾಡ್ಕೊಂಡು ಇರ್ತಾರೆ. ನಿಮ್ಗೆ ಕುಶಾಲಗ್ರಹ ಹತ್ರ ಆಗುತ್ತೆ. ಗುಡ್ಡೆ ಹೊಸರು ಸುತ್ತಮುತ್ತ ಹೆಣ್ಣಾಳಿಗೇನು ದಿನಗೂಲಿ ಇದೆ, ಗಂಡಾಳಿಗೇನು ಕೊಡ್ತೀರಿ, ಯಾವ ಸಮಯಕ್ಕೆ ಬರ್ತಾರೆ, ಎಷ್ಟು ಹೊತ್ತಿಗೆ ಹೋಗ್ತಾರೆ, ಹೇಗೆ? ಸರಿಗೆ ಬೆಳಿಗ್ಗೆ ಒಂದು 8:30-9 ಗಂಟೆಗೆ ಬರ್ತಾರೆ, ಸಾಯಂಕಾಲ 4:00-4:30 ಹೋಗ್ತಾರೆ. ಇವತ್ತಿನ ರೇಟ್ ಅಲ್ಲಿ ಗಂಡಾಳಿಗೆ 500 ರೂಪಾಯಿ, ಹೆಣ್ಣಾಳಿಗೆ 300-350 ಅಂದ್ರೆ ಗದ್ದೆನಾಟಿ ಟೈಮ್ ಅಲ್ಲಿ ಒಂದು 50 ರೂಪಾಯಿ 25 ರೂಪಾಯಿ 100 ರೂಪಾಯಿ ಜಾಸ್ತಿ ಹೋಗ್ತದೆ. ಮನೆಯವರು ಸೇರ್ಕೊಂಡು ಆಳುಗಳನ್ನ ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ಲಾಭನೂ ಮಾಡಬಹುದಂತ ನಿಮ್ಮ ಅನುಭವದಿಂದ ಹೇಳ್ತೀರಾ, ಹೇಗೆ? ವ್ಯವಸಾಯದಲ್ಲಿ ಲೆಕ್ಕ ಹಾಕಿದ್ರೆ ಅವನ್ನ ಲೆಕ್ಕ ಮಾಡೋದಿಲ್ಲ. ಮೊದಲು ಒಂದು ಗಾದೆ ಹೇಳ್ತಾರೆ, ಆ ಗಾದೆ ಲೆಕ್ಕಾಚಾರಕ್ಕೆ ಹೋದ್ರೆ ನಾವು ವ್ಯವಸಾಯ ಮಾಡ್ಲಿಕ್ಕೆ ಕಷ್ಟ ಉಂಟು. ಲೆಕ್ಕಾಚಾರ ಮಾಡಿದ್ರೆ ಅಲ್ಲಿ ಬುಕ್ ಅಲ್ಲಿ ಮಾತ್ರ ಅದು ಸಂಪಾದನೆ ಕಷ್ಟ ಅಲ್ಲ. ಆದ್ರೆ ಇವತ್ತಿನ ಒಂದು ಜೀವನ ನಡೆಸ್ಕೊಂಡು ನನಗೆ ಬೇರೆ ಉದ್ಯೋಗ, ನನ್ನ ತಂದೆ ಜೊತೆಯಲ್ಲಿ ಬೆಳೆದು ಬಂದು ವ್ಯವಸಾಯದಲ್ಲಿ ಬಂದ್ರೆ ನನಗೆ ಬೇರೆ ಅಭ್ಯಾಸ. ಇವತ್ತು ನೀವೊಂದು ಮಾತನ್ನ ಹೇಳಿದ್ರು, ಆ ವ್ಯವಸಾಯ ಮನುಷ್ಯನಿಗೆ ಒಂದು ಅವನ ಬೆನ್ನಿಗೆ ಹತ್ತಿದ್ರೆ ಅವನ ಅಲ್ಲಿಯೂ ಬಿಟ್ಟು ಹೋಗುದಿಲ್ಲ ಅಂತ. ಆ ರೀತಿ ನಾನು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀನಿ. ಲಾಸ ಲಾಭನೋ ಗೊತ್ತಿಲ್ಲ ನಮಗೆ, ಅದು ನಡ್ಕೊಂಡು ಆಯ್ತು. ನಮಗೇನಪ್ಪ ಅಂದ್ರೆ ಊಟಕ್ಕೆ ಬಟ್ಟೆಗೆ ನಾವೊಂದು ಅನುಕೂಲಕ್ಕೆ ಸಾಧಕವಾಗಿ ಇದ್ದೇವೆ ಅನ್ನೋದು ಜಾಸ್ತಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇಲ್ಲ ನಾವು. ತೀರಾ ಕಷ್ಟ ಆದ್ರೆ ಏನೋ ಆದ್ರೆ ಜನ ಬಿಟ್ಟು ಹೋಗ್ಬಿಡ್ತಾರೆ. ಇಷ್ಟಾದ್ರೆ ಮಾತ್ರ ಇರೋದು, ಯಾವುದೇ ಕಸವಾಗ್ಲಿ. ಕೃಷಿ ನಿಮಗೆ ಒಲಿದಿದೆ, ತೀರಾ ದುಡ್ಡು ಮಾಡದಾ ಇದ್ರೂ ಕುಟುಂಬನ ನಿರ್ವಹಿಸಿಕೊಂಡು ನೀವು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತದ್ರಿ, ಹಾಗಾಗಿ ಕೃಷಿಯಲ್ಲಿ ಉಳಿದಿದ್ರಿ. ಎಷ್ಟೋ ಜನಗಳಿಗೆ ತುಂಬಾ ಲೆಕ್ಕಾಚಾರ ಮಾಡಿ ಕೆಲವೇ ಕೆಲವು ವರ್ಷಗಳಲ್ಲಿ ಊರು ಬಿಡ್ತಾರೆ, ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಗ್ತಾರೆ. ಹಸುಗಳನ್ನ ಸಾಕೊಂಡು ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ಕೊಂಡು ಅನುಭವ ಪಡ್ಕೊಂತ ಹೋಗ್ತದ್ರಿ. ಆಸಕ್ತಿಯಿಂದ ನೀವು ಭಾಗಿಯಾಗಿರೋದ್ರಿಂದ ನಿಮಗೆ ತುಂಬಾ ಹೊರೆ ಅನಿಸೋದಿಲ್ಲ. ಆಳುಕಾಳುಗಳು ಸಿಗ್ತಾ ಇರ್ತಾರಲ್ವಾ? ಆಳುಕಾಳು ಇರ್ತಾರೆ ಸರ್, ಮಾಮೂಲಿ ನಮ್ಮ ನೆರೆಕರಲ್ಲಿ ಇದ್ದಾರೆ. ಅವರು ಎಲ್ಲಿ ಹೊರಗಡೆ ಹೋಗೋದು ಕಡಿಮೆ, ನಮ್ಮಲ್ಲೇ ಬಂದು ನಮ್ಮ ಮನೆಯವರಾಗಿ ಮಾಡ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ನೀವು, ನಿಮ್ಮ ಪತ್ನಿ ಮತ್ತು ನಿಮ್ಮ ತಮ್ಮ, ಅವರ ಪತ್ನಿ, ಎಲ್ಲರೂ ಸಮಯ ಸಿಕ್ಕಾಗಲ್ಲ ಆಸಕ್ತಿಯಿಂದ ಕೈ ಜೋಡಿಸಿಕೊಂಡು ಕೆಲಸದಲ್ಲಿ ಭಾಗಿಯಾಗಿ ಹೋಗೋದ್ರಿಂದ ಸುಮಾರು ಖರ್ಚು ತಗ್ಗುತ್ತೆ, ಉಳಿತಾಯ ಆಗ್ತದಲ್ವಾ? ನಮ್ಮ ಮನೆ ಕೆಲಸಗಳನ್ನ ನಾವು ಮಾಡ್ಲೇಬೇಕಲ್ಲ, ಹಾಗಾಗಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಹಸುಗಳಿಗೆ ಏನಾದರೂ ವ್ಯತ್ಯಾಸ ಆದ್ರೆ, ತೊಂದರೆಗಳಾದ್ರೆ ವೈದ್ಯರು ಹತ್ತಿರದಲ್ಲಿ ಸಿಗ್ತಾರೆ, ಹೇಗೆ? ತುಂಬಾ ದಿನದ ಒಂದು ಬೇಡಿಕೆ ಇದೆ ಸರ್ಕಾರದ ಮಟ್ಟಕ್ಕೆ ಹೋಗಿದ್ದು. ಸಾಧಾರಣ 500-600 ಕುಟುಂಬಗಳು ನಮ್ಮಲ್ಲಿ ಇದೆ ಹೈನುಗಾರಿಕೆ ಮಾಡೋದ್ರಿಂದ. ನಾವು ಸರ್ಕಾರದ ಅದಕ್ಕೆ ಹೋಗಿದ್ದು, ನಮಗೆ ಒಂದು ಹಾಸ್ಪಿಟಲ್ ಅಗತ್ಯ ಇದೆ. ಅದು ನಮ್ಮ ಡೈರಿಯಿಂದ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಅನ್ನು ಕಟ್ಟಿದ್ರೆ ನಮಗೆ ಹಾಸ್ಪಿಟಲ್ಗೆ ಡಾಕ್ಟರ್ಗಳು ಸಿಕ್ಕಲಿಲ್ಲ. ಈಗ ನಮ್ಗೆ ಏನಿದ್ರು ಕುಶಾಲನಗರ ಹಾಸ್ಪಿಟಲ್ ನಾವು ಅಲ್ಲಿಂದ ಆ ಡಾಕ್ಟರ್ ಮೆಡಿಕಲ್ ಇವ್ರು ಯಾರು ಇರ್ತಾರೆ ಅವ್ರನ್ನ ಕರೆಸಿ ನಾವು ದನಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೇವೆ. ಬಾಳೆ ಸಾಮಾನ್ಯವಾಗಿ 4-5 ವರ್ಷಗಳ ಒಂದು ಅವಧಿಯನ್ನು ನೋಡ್ಕೊಂಡ್ರೆ ಏನ್ ಬೆಲೆ ಸಿಕ್ಕಿದೆ ತಮ್ಗೆ? ಸರಿಗೆ ನನಗೆ ಬಾಳೆಲಿ ಈಗಾಗಲೇ 2ನೇ ವರ್ಷದ ಬೆಳೆ ಇದೆ ನನ್ನದು. ಈಗ 2ನೇ ಕಟಾವಿಗೆ ಗೊನೆ ಬಂದಿದ್ದೀಗ 1 ಕಟಾವು ಮಾಡಿದ್ದೇನೆ. ನಾನು ಒಂದು ಮಧ್ಯೆ ಒಂದು ಕ್ರಾಪ್ ಅಂತ ಹೇಳಿ ಅದನ್ನ ಪರಿಗಣಿಸದೆ ನನ್ನ ಒಂದು 2 ಅನುಕೂಲಕ್ಕೆ, 1 ಗಿಡಕ್ಕೆ ನೆರಳಾಗಿ, 2ನೇ ನಾನು ಅಲ್ಲಿ ಆ ಬೆಳೆನ ಪಾಳು ಬಿಡಬಾರದು ಅನ್ನೋ ಜಾಗದಲ್ಲಿ ಉದ್ದೇಶ ಇಟ್ಕೊಂಡು ಹಾಕಿದ್ದು. ನನಗೀಗಾಗಲೇ ಒಂದು 30,000-35,000 ರೂಪಾಯಿ ಒಂದು ಇದನ್ನ ಕೊಟ್ಟಿದ್ದೇನೆ. ಕಾಫಿನ ಹಾಗೆ ಹಣ್ಣು ಬಲ್ತ್ಕಾಯನ್ನ ತೆಗೆದ್ಬಿಟ್ಟು ಕಿತ್ತು ಒಣಗಿಸಿ ಮಾರಾಟ ಮಾಡ್ತಿರಲ್ವಾ? ಕಾಫಿನ ಹಾಗೆ ಮಾಮೂಲಿ ಸೀಸನ್ ಟೈಮಿಗೆ ಕಾಫಿ ಕುಯ್ದು ಮತ್ತೆ ಅದನ್ನ ಕಣದಲ್ಲಿ ಒಣಗಿಸಿ ಮತ್ತೆ ಇವರಿಗೆ ಕೊಡ್ತೇವೆ ನಾವು. ಅಡಿಕೆಯಲ್ಲಿ ನೀವೇನಾದ್ರೂ ಬೇಯಿಸಿ ಒಣಗಿಸಿ ಕೊಡೋದಿದೆಯಾ ಅಥವಾ ಹಸಿ ಅಡಿಕೆನ ಕೊಟ್ಬಿಡ್ತೀರ? ನಾನು ಹಸಿ ಅಡಿಕೆನ ಕ್ವಿಂಟಲ್ ಲೆಕ್ಕದಲ್ಲಿ ಕೊಟ್ಬಿಡೋದು. ಈ ಕಡೆ ತೆಂಗು, ತೆಂಗನ್ನ ನಾವು ಕೆಲವು ಟೈಮು ಇಡೀ ಟೋಟಲ್ ಇದ್ಕೊಳ್ತಾರೆ ತೋಟನ. ಎಳ್ನೀರು ಕಳೆದ ಎಳ್ನೀರು ಅಂತೂ ಮಾರಾಟ ಮಾಡೋದಿಲ್ಲ ನಾನು. ತೆಂಗಿನಕಾಯನ್ನ ಒಂದು ಕೆಲವರು ಬರ್ತಾರೆ ಕೆಜಿ ಲೆಕ್ಕದಲ್ಲಿ ತಗೊಂಡೋಗ್ತಾರೆ, ಅದು ಕೆಜಿಗೆ 23-25 ರೂಪಾಯಿ ಕೊಟ್ಟು ತಗೊಂಡೋಗ್ತಾರೆ. ಕೆಲವರು ಒಂದು ಕಾಯಿಗೆ ಇಷ್ಟು ಅಂತ ಹೇಳಿ ಮಾಡಿ ಒಂದು ರೇಟ್ ಮಾಡಿ ತಗೊಂಡೋಗ್ತಾರೆ. ನಮ್ಮ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಧನಪಾಲ್ ಅವರೇ ಕೃಷಿ ಬಗ್ಗೆ? ಸರಿಗೆ ನಾನು ಯುವಕರಿಗೆ ಇವತ್ತು ನನ್ನ ಮಕ್ಕಳಾದಿ ಹೇಳ್ತಾ ಇರೋದು, ನಾನು ಇವತ್ತು ನನಗೂ ಒಂದು ಕೃಷಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಕೃಷಿ ಇಲ್ಲದ ಜೀವನ ಇಲ್ಲ. ನಾವು ಎಲ್ಲವೂ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ, ಅನ್ನನ ಮಾತ್ರ ಎಲ್ಲಿಂದ ತರ್ಲಿಕ್ಕಿಲ್ಲ, ಅನ್ನ ಮಣ್ಣಲ್ಲಿ ಬೆಳೆದ್ರೆ ಅನ್ನ. ಆದ್ರೆ ಇವತ್ತು ಈ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಸಮಾಜ ಮುಖವಾಗಿ ಹೋದ್ರೆ ಏನಾಗಿದೆ, ಇವತ್ತು ಕೃಷಿ ಎಲ್ಲಿಯೋ ಗುಂಡಿಲಿ ಹೋಗ್ಬಿಟ್ಟಿದೆ. ಆದ್ರೆ ನಾನು ಕೆಲವು ಶಾಲೆಗಳಲ್ಲೆಲ್ಲ ಹೋಗುವಾಗ ನಾನು ಕೃಷಿ ಬಗ್ಗೆ ಕೆಲವು ವಿಷಯಗಳನ್ನ ಮಾತಾಡ್ತೀನಿ. ಇತ್ತೀಚೆಗಂತೂ ಕೃಷಿಯಲ್ಲಿ ನಾವು ಕಷ್ಟಪಡೋದು ಬೇಡ, ನಮ್ಮ ಮಕ್ಕಳಿಗೆ ನಮ್ಮ ತೊಂದರೆ ಬಂದ ಎಲ್ಲ ತಂದೆ ತಾಯಿಗಳು ಇರುವಂತಹ, ಆದ್ರೂ ಕೃಷಿ ಇಲ್ಲದ ಜೀವನ ಇಲ್ಲ ಅಂತ ಹೇಳಿ ಒಂದು ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ಸಮಸ್ಯೆಗಳ ಮಧ್ಯದಲ್ಲೂ ಸುಖ ಇದೆ ಅಂತ ನಿಮ್ಮ ಮಾತುಗಳು ಹೇಳ್ತವಲ್ವಾ? ಹಾಗೆ ಸರ್, ಈಗ ಸಮಸ್ಯೆಗಳು ಇದ್ದೇ ಇರ್ತದೆ ಯಾವ್ದ್ರಲ್ಲಿ. ಈಗ ಸರ್ಕಾರಿ ನೌಕರಿ ಇರ್ಬೋದು, ಏನ ಬೇಕಾದಷ್ಟು ಶ್ರೀಮಂತನೇ ಇರ್ಬೋದು, ಅವರಿಗೂ ಒಂದು ನೆಮ್ಮದಿ ಜೀವನ ಅನ್ನೋದಕ್ಕೆ ಸ್ವಲ್ಪ ಒಳಗಡೆ ಗೊತ್ತಿರ್ತದೆ, ಅದು ಗೊತ್ತಿರೋನಿಗೆ ಗೊತ್ತಿರ್ತದೆ. ಹಾಗೆ ಈಗ ಇದ್ರಲ್ಲೂ ಹಾಗೇನೆ, ನಮಗೆ ನೋಡೋಕೆ ದೊಡ್ಡ ಕೃಷಿಕರ ಇರ್ಬೋದು, ಆದ್ರೆ ಅದರ ಒಳಗಡೆ ನುಗ್ಗಿದಾಗ ಮತ್ತೆ ಗೊತ್ತ ಅದರ ಅಭ್ಯಾಸಗಳು ಏನಾಗ್ತದೆ ಅಂತ ಹೇಳಿ. ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ ಧನಪಾಲ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಕುಶಾಲನಗರ ತಾಲೂಕು ಗುಡ್ಡೆ ಹೊಸೂರು ಸಮೀಪದ ಬಸವನಹಳ್ಳಿಯ ಬಿಎಸ್ ಧನಪಾಲ್ ಅವರ ಕಾಫಿ, ತೆಂಗು, ಅಡಿಕೆ, ಭತ್ತ, ಬಾಳೆ, ಹಸು ಸಾಕಾಣಿಕೆ ಇವುಗಳ ಅನುಭವಗಳನ್ನು ಆಲಿಸಿಕೊಂಡ್ರಿ. ಧನಪಾಲ್ ಅವರ ಸಂಖ್ಯೆ ಹೇಗಿದೆ ಆಸಕ್ತರು ಮಾತಾಡ್ಬೋದು? 9-6-3-2-4-6 7088 96 3 6 7 0 8 8. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿ ಯಾಕೆ ಬಂದೆವು? ಬೀಜ ತರ್ಲಿಕ್ಕೆ. ಈ ಸರ್ತಿ ಎಣ್ಣೆಕಾಯಿ ಬಿತ್ತಬೇಕು. ಸೋಯಾಬೀನ್ ಸೇಗಾದಂತ ಕಾಳಿನಿಂದ ಒಳ್ಳೆ ಗಳಿಕಾಗ್ತದ. ಪ್ರಮಾಣಿತ ಬೀಜ ಕೊಡ್ತೀವಿ ಹೌದಲ್ಲೋ? ಅದೇನದು ಪ್ರಮಾಣಿತ ಬೀಜ? ಉತ್ತಮ ಗುಣಮಟ್ಟದ್ದಾಗಿದ್ದು ಬಿತ್ತನೆಗಾಗಿ ಟೆಸ್ಟ್ ಮಾಡಲಾಗಿದೆ. ಹೌದಾ? ಒಳ್ಳೆ ಫಸಲಿಗಾಗಿ ಇನ್ನು 3 ವಿಷಯಗಳಿಗೆ ಗಮನ ನೀಡಬೇಕು. ಅವೇನು? ಬಿತ್ತನೆಯ ಮೊದಲು ಬೀಜವನ್ನು ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಗೊಬ್ಬರಗಳಿಂದ ಉಪಚರಿಸಬೇಕು. ಸಂತುಲಿತ ರಾಸಾಯನಿಕ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕ ಸತ್ವ ಬಳಸಬೇಕು. ಅಗತ್ಯವಾದಲ್ಲಿ ಜಿಪ್ಸಂ ಕೂಡ ಹಾಕಿ ಸಮಗ್ರ ಕೀಟ ವ್ಯವಸ್ಥೆ ಅನುಸರಿಸಬೇಕು. ಇದಂತೂ ಕಷ್ಟದ ಕೆಲಸ ಅಲ್ಲ. ಇನ್ನೂ ಒಂದ್ ಮಾತು, ಅಗತ್ಯವಾದಲ್ಲಿ ಕೀಟನಾಶಕವನ್ನು ಬಳಸಲೇಬೇಕು. ಮಳೆ ಬರ ತಡವಾದಲ್ಲಿ ನೀರಿಸಬೇಕು. ಕೆಳಗರೆ ಈಗ ಪೇಟೆ ಧಾರಣೆ ವರದಿ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 16,350 ರೂಪಾಯಿ, ಅರೇಬಿಕಾ ಚೆರ್ರಿ 7,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿ, ರೋಬಸ್ಟಾ ಚೆರ್ರಿ 4,750 ರೂಪಾಯಿಂದ 4,800 ರೂಪಾಯಿ. ಅಡಿಕೆ ಧಾರಣೆ ಕ್ವಿಂಟಾಲ್ಗೆ ಹಳೆ ಅಡಿಕೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ 40,000ರಿಂದ 47,500 ರೂಪಾಯಿ. ಏಲಕ್ಕಿ ಧಾರಣೆ ಕೆಜಿಯೊಂದಕ್ಕೆ 450-650 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 480-485 ರೂಪಾಯಿ, ರಬ್ಬರ್ 1 ಕೆಜಿಗೆ 150-155 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ವರದಿ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳನ್ನು ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ವಿಜಯ ಅಂಗಡಿ. ಇದಕ್ಕಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08-272-200-006. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವ್ಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಹಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೊಟ್ಟಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಜಂಬರ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಬಾಡಿಲಿ ಇಂದು ನಡೆದು ಕಾರ್ಯಕ್ರಮನ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಕೆಜಿ ಬೋಪಯ್ಯನ ಉದ್ಘಾಟನೆ ಮಾಡಿ ಮಾತಾಡಿ, ಮಕ್ಕಳನ್ನ ಒಳ್ಳೆ ಪ್ರಜೆಗಳನ್ನಾಗಿ ರೂಪಿಸಿಕೆ ಶಿಕ್ಷಕರಿಗೆ ಹೆಚ್ಚಿನ ಹೊಣೆಗಾರಿಕೆ ಉಂಟು, ಒಳ್ಳೆ ಸಮಾಜದ ಬೆಳವಣಿಗೆಗೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅಂತ ಹೇಳಿದು. ಹಂಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಪಿ ಅಪ್ಪಚ್ಚು ರಂಜನವ್ ಮಾತಾಡಿ, ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಶಾಲೆಗೆ ಮಾದರಿಯಾಗಿ ನಡ್ಕೊಂಡು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಕೆಲಸ ಮಾಡ್ರೆ ಪ್ರತಿ ಶಾಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಹೇಳಿದು. ನೆಂಟರಾಗಿ ಸೇರಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾತಾಡಿ, ನನ್ನ ಅಪ್ಪ ಶಿಕ್ಷಕರಾಗಿದ್ದು ಅದರಿಂದ ನನಗೆ ಶಿಕ್ಷಕರ ಮೇಲೆ ಜಾಸ್ತಿ ಪ್ರೀತಿ ಗೌರವ ಹುಟ್ಟು ಅಂತ ಹೇಳಿದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಎ ಅಯ್ಯಪ್ಪನವರು ಮಾತಾಡಿ, ಎಲ್ಲ ಚಾಕ್ರಿಗಿಂತ ಶ್ರೇಷ್ಠ ಚಾಕ್ರಿ ತಿಳ್ರೆ ಶಿಕ್ಷಕರ ಚಾಕ್ರಿ. ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆ ಮಟ್ಟಕ್ಕೆ ಹೋಗುತ್ತ ಹೇಳ್ರೆ ಅಲ್ಲಿ ಶಿಕ್ಷಕರ ಕೈವಾಡ ಇದ್ದದೆ ಅಂತ ಹೇಳ್ದು. ಈ ಹೊತ್ತಲ್ಲಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ನಾಪಂಡ ರವಿಕಾಳಪ್ಪ, ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪೂವಯ್ಯ ಸೇರಿದಂಗೆ ಎಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು, ಶಿಕ್ಷಣ ಇಲಾಖೆನ ಅಧಿಕಾರಿಗ ಹಾಜರಿದ್ದು. ಮಡಿಕೇರಿ ಪೇಟೆನ ಶ್ರೀರಾಮ ಮಂದಿರಲ್ಲಿ ನಾಡಹಬ್ಬ ದಸರಾ ಜನೋತ್ಸವ 2022 ಕಾರ್ಯಕ್ರಮಕ್ಕೆ ಇಂದು ಜಿಲ್ಲಾಧಿಕಾರಿ, ದಸರಾ ಸಮಿತಿ ಅಧ್ಯಕ್ಷರು ಹಂಗೆ ನಗರಸಭೆ ಅಧ್ಯಕ್ಷರು ಸೇರಿದಂಗೆ ಮುಖ್ಯಪಟ್ಟವು ಪೇಟೆ ಶ್ರೀರಾಮ ಮಂದಿರಲ್ಲಿ ಪೂಜೆ ಮಾಡಿ ನಾಡಹಬ್ಬ ದಸರಾಕ್ಕೆ ಚಾಲನೆ ನೀಡಿತು. ಜಿಲ್ಲಾಧಿಕಾರಿಯು ಮಾತಾಡಿ, ಈ ಸತಿ ಭಾರೀ ವಿಜೃಂಭಣೆಯಿಂದ ದಸರಾ ಹಬ್ಬನ ಆಚರಿಸಲಾದೆ ಅಂತ ಹೇಳಿದು. ಮಡಿಕೇರಿ ದಸರಾ ಸಮಿತಿ ಕಾರ್ಯಾಧ್ಯಕ್ಷರಾದ ಕೆಎಸ್ ರಮೇಶ್ ಅವರು ಮಾತಾಡಿ, ಕಳೆದ 2 ವರ್ಷಗಳಿಂದ ಕೊರೋನಾ ಮತ್ತು ಮಳೆಯಿಂದ ದಸರಾನ ಸರಳಾಗಿ ಆಚರಿಸಿದ್ದು, ಈ ಸತಿ ದಸರಾ ಭಾರೀ ವಿಜೃಂಭಣೆಯಿಂದ ಮಾಡುವೆ, ಹಂಗೆ ದಸರಾಕ್ಕೆ ಸರ್ಕಾರದಿಂದ 1 ಕೋಟಿ ಹಣ ಬಿಡುಗಡೆ ಆಗುತ್ತಂತ ಹೇಳಿದು. ಶ್ರೀಮಂಗಲ ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಬಿರ್ನಾಣಿ ಫೀಡರ್ಲಿ ಕೆಲಸ ಇರೋದ್ರಿಂದ ಕೆಕೆಆರ್, ಟಿಎಸ್ಟೇಟ್, ಬಿರ್ನಾಣಿ, ಬಾಡಗಕೇರಿ, ತೆರಾಲು, ಪರಕಟಗೇರಿ ಸುತ್ತಮುತ್ತ, ಹಂಗೆ ವಿರಾಜಪೇಟೆ ಉಪಕೇಂದ್ರದಿಂದ ಹೊರಗೆ ಹೋಗುವ ಕೆಎಸ್ಆರ್ಟಿಸಿ ಮತ್ತು ಕೆಇಬಿ ಫೀಡರ್ಲಿ ಕೆಲಸ ಇರೋದ್ರಿಂದ ಗಾಂಧಿನಗರ, ಸುಭಾಷ್ ನಗರ, ಮಟನ್ ಮಾರುಕಟ್ಟೆ, ವಿಜಯನಗರ, ಚೌಕಿ, ಖಾಸಗಿ ಬಸ್ ನಿಲ್ದಾಣ ಹಂಗೆ ಸುತ್ತಮುತ್ತ ಪ್ರದೇಶಗಳಲ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಕರೆಂಟ್ ಇರದಲೆ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಜೆಸಿಐ ಪೊನ್ನಂಪೇಟೆ ನಿಸರ್ಗ ಇವರ ಕಡೆಯಿಂದ ರಕ್ತದಾನ ಶಿಬಿರ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಉಮಾಮಹೇಶ್ವರಿ ದೇವಸ್ಥಾನ ಸಭಾಬಾಡೆ ಗೋಣಿಕೊಪ್ಪ ಇಲ್ಲಿ ನಡೆದಿದೆ. ನಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನ ತಟ್ಟಕೆರೆ ಜೇನುಕುರುಬ ಸಮುದಾಯದ ಹಕ್ಕುಪತ್ರ ಇರುವ ಕುಟುಂಬದವಕ್ಕೆ ಬಾಳೆಲೆ ಸೇವಾ ಕೇಂದ್ರದಲ್ಲಿ ಆಧಾರ್ ಕಾರ್ಡ್, ಜಾತಿ ಆದಾಯ ಹಂಗೆ ರೇಷನ್ ಕಾರ್ಡ್ಗಳನ್ನ ಐಟಿಡಿಸಿ ಇಲಾಖೆ ಕಡೆಯಿಂದ ತಿದ್ದುಪಡಿ ಮಾಡಲಾಗ್ತದೆ. ಕುಶಾಲನಗರ ವಲಯ ವ್ಯಾಪ್ತಿಗೆ ಬರುವ ಕೆದಕಲ್, ಹೊರೂರು, ಮೋದೂರು, ಅಬ್ಯಾಲ, ಭೂತನಕಾಡು, ಕಂಬಿಬಾಣೆ, ಅತ್ತೂರು, ನಲ್ಲೂರು, ಪೊನ್ನತ್ಮೊಟ್ಟೆ, ಕಾಫಿ ಬೋರ್ಡ್ ಭಾಗಗಳಲ್ಲಿ ಬಂದಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಹೊತ್ತಾರೆ 8 ಗಂಟೆಯಿಂದ ಹಿಂಬತ್ತು 6 ಗಂಟೆ ಮುಟ್ಟ ನಡೆದಿದೆ. ಅದರಿಂದ ಕಾಫಿ ತೋಟದ ಮಾಲೀಕರು, ಕಾರ್ಮಿಕರು, ವಾಹನ ಸವಾರರು ಎಚ್ಚರಿಕೆಯಿಂದ ಇದ್ದು ಇಲಾಖೆಯೊಟ್ಟಿಗೆ ಸಹಕರಿಸಕುತ್ತ ವಲಯ ಅಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಪತ್ರಕರ್ತರ ಸಂಘ, ಕೊಡಗು ಜಿಲ್ಲಾ ಪತ್ರಿಕೆ ಹಂಚುವ ಹಂಗೆ ಏಜೆಂಟರ ಸಂಘ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಆಶ್ರಯದಲ್ಲಿ ಮಡಿಕೇರಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ನಡೆದಿದೆ. ಈ ಹೊತ್ತಲ್ಲಿ ಮುಖ್ಯ ನೇತ್ರಾಗಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿಯವರು ಮಾತಾಡಿ, ನಮ್ಮ ದೈನಂದಿನ ಸಮಯದಲ್ಲಿ ಪ್ರತಿದಿನ ಪತ್ರಿಕೆಗಳನ್ನ ಮನೆ ಮನೆಗೆ ತಲುಪಿಸುವ ಶ್ರಮಜೀವಿಗಳಾದ ಪತ್ರಿಕೆ ಹಂಚುವರ ಅನುಕೂಲಕ್ಕೆ ಸೂಕ್ತ ಯೋಜನೆಗಳನ್ನ ಜಾರಿಗೆ ತಕಬಾಕೆ ಜಿಲ್ಲಾಡಳಿತ ಸಹಾಯ ಮಾಡಿದೆ. ಹಂಗೆ ಅವಕ್ಕೆ ಬೇಕಾದ ಸೂಕ್ತ ಅಂಗಡಿನ ಬೇಡಿಕೆ ನೀಡಲಿ ಮಡಿಕೇರಿ ನಗರಸಭೆ ಸದಸ್ಯರ ಹಂಗೆ ಅಧಿಕಾರಿಗಳೊಟ್ಟಿಗೆ ವಿಶೇಷ ಸಭೆ ನಡೆಸಿ ಸಭೆ ಬಗೆಹರಿಸುವಂಗೆ ಭರವಸೆ ಕೊಟ್ಟು. ವಿವೇಕಾನಂದ ಯುವಕ ಸಂಘ ಮತ್ತು ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ಮರುಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಾಟದ ಮೈದಾನದಲ್ಲಿ 51ನೇ ಕೈಮುರ್ತ ಗ್ರಾಮೀಣ ಆಟೋಟ ಸಂಭ್ರಮದಿಂದ ಕಳಿತು. ಈ ಆಟೋಟಲ್ಲಿ ಎಲ್ಲ ವಯಸ್ಸಿನವಕ್ಕೆ ಬೇರೆ ಬೇರೆ ತರಹದ ಪೈಪೋಟಿಗಳನ್ನ ಏರ್ಪಡಿಸಿದ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹಾದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ರೆಡ್ ಅಂಡ್ ಗ್ರೀನ್ ಫೆಸ್ಟ್ ಇದೇ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 5ರವರೆಗೆ. ಪ್ರತಿ ವರ್ಷದಂತೆ ಆಗಸ್ಟ್ ತಿಂಗಳಲ್ಲಿ ಭಾರತದ ವಿವಿಧ ಕಡೆಗಳಲ್ಲಿ ಅನಾವರಣಗೊಂಡ ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್, ರೂಬಿ ಮತ್ತು ಎಮರಾಲ್ಡ್ ಆಭರಣಗಳ ಹೊಸ ಶಾಪಿಂಗ್ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಮಡಿಕೇರಿಯ ಮುಳಿಯಾ ಜುವೆಲ್ಸ್ಗೆ. ಮಡಿಕೇರಿಯ ಅರುಣ್ ಸ್ಟೋರ್ನಲ್ಲಿ ಶಾಲಾ ಪಠ್ಯಪುಸ್ತಕಗಳು, ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಲಭ್ಯ. ಅರುಣ್ ಸ್ಟೋರ್ ಮಡಿಕೇರಿ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ನಿಮಗೆ ಇಎಂಐ ಮೂಲಕ ಮೊಬೈಲ್ ಖರೀದಿಸಲು ಸಾಧ್ಯವಾಗುತ್ತಿಲ್ಲವೇ? ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೇ? ಲೋಕಲ್ ಐಡಿ ಪ್ರೂಫ್ ಇಲ್ಲವೇ? ಚಿಂತೆ ಬಿಡಿ, ಇದು ಯಾವುದು ಇಲ್ಲದೆ ಸ್ಯಾಮ್ಸಂಗ್ ಫೈನಾನ್ಸ್ ಮುಖಾಂತರ ನಿಮ್ಮ ನೆಚ್ಚಿನ ಮೊಬೈಲ್ ಅನ್ನು ಖರೀದಿಸಲು ಇಂದೇ ಬನ್ನಿ ವಿರಾಜಪೇಟೆಯ ಮೊಬೈಲ್ ಪಾರ್ಕ್ಗೆ. ಇದು ನಿಮ್ಮ ಊರಿನ ನಿಮ್ಮ ಅಂಗಡಿ. JNJ ಕಾಫಿ ವರ್ಕ್ಸ್ ಕುಕ್ಲೂರು, ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು, ಕೊಳುವಂಡ ಕಾರ್ಯಪ್ಪ, 9448721469. ಮಡಿಕೇರಿಯ ಪತ್ರಿಕಾ ಭವನದ ಹತ್ತಿರ ಶುಭಾರಂಭಗೊಂಡಿದೆ ಡಿಟ್ವಿನ್ ಟೆಕ್. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ ಅಪ್ ಟು 30% ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಡಿಟ್ವಿನ್ ಟೆಕ್, ಪತ್ರಿಕಾ ಭವನ ಬಳಿ, ಮಡಿಕೇರಿ. ಚಿನ್ನದ ಪ್ರತಿಕಣದಲ್ಲೂ ನಂಬಿಕೆ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾದ ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಇನ್ನು ಮದುವೆ ಚಿನ್ನಾಭರಣಗಳು ನಿಮಗೆ ಸಿಗಲಿದೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ನಲ್ಲಿ. ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೇನ್ ರೋಡ್, ವಿರಾಜಪೇಟೆ. ನೀವು ಬಯಸುವ ಸುಂದರ ಡಿಸೈನ್ಸ್ ನ ಫರ್ನಿಚರ್ ಗಳು ನಿಮಗೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ದರದಲ್ಲಿ. ಸಂಪರ್ಕಿಸಿ ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ. ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಕಾನೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು, ಇದರ 79ನೇ ವಾರ್ಷಿಕ ಮಹಾಸಭೆ ಇದೇ 7ರಂದು ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಅಳಮೇಂಗಡ ಎ ವಿವೇಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಪಾಲ್ಗೊಳ್ಳುವಂತೆ ಕಾನೂರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಕೋರಿದೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದುವರೆಗೆ ಜಾಹೀರಾತು ಪ್ರಸಾರವಾಯಿತು. ಈಗ ನಿತ್ಯನ ವಾರ್ತೆ. ವಿರಾಜಪೇಟೆ ಮಂಜುನಾಥ ನಗರದ ನಿವಾಸಿ ಪಟ್ಟಚರವಂಡ ಬೆಳ್ಕ ಅವರ ಮಗ ಚಿಗಪ್ಪ ಬೊಳ್ಳು ಅವರು ಇಂದು ನಿಧನರಾದರು. 87 ವರ್ಷದ ಪಟ್ಟಚರವಂಡ ಚಿಗಪ್ಪ ಬೊಳ್ಳು ಅವರ ಅಂತ್ಯಕ್ರಿಯೆ ಚೆಯ್ಯಂಡಾಣೆ ಚೇಲವರದಲ್ಲಿರುವ ಐನ್ ಮನೆಯಲ್ಲಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದೆ. ಚಟ್ಟಳ್ಳಿಯ ಕೊಂಗೆಟ್ಟೀರ ಮೊಣ್ಣಪ್ಪ ಚಿಮ್ಮ ಅವರ ಪತ್ನಿ ಕೊಂಗೆಟ್ಟೀರ ಪದ್ಮ 75 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯ ನಂತರ ಚಟ್ಟಳ್ಳಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಕೊಂಡುಳ್ಳ ಬಟ್ಟೀರ ಪುಷ್ಪ ರಾಜಪ್ಪ. ಸ್ಕೂಲ್ಗೆ ಬಂತು ಅಳತು ಪಡಿಪ ಮಕ್ಕಳ ದೇಶತ್ರ ನಲ್ಲೋರು ಪ್ರಜೆ ಆಯ್ತು ರೂಪಚಿಡುವಲ್ಲಿ ಉಪಾದ್ರೇಡ ಸೇವೆ ಬಾರಿ ಬಲ್ಲೆದು. ಗುರು ಬ್ರಹ್ಮ ವಿಷ್ಣು ಮಹೇಶ್ವರಂಡ ರೂಪ ತೂಕಾಂಬ ವಿದ್ಯಾರ್ಥಿಯ ಉಪಾದ್ರೇಡ ತಕ್ಕನೆ ವೇದಾಂದು ನಂಬುವ ಸಮಾಜತ್ರ ಬೋಚಲು ಉಪಾದ್ರೇಡ ಕಾರ್ಬಾರ ಬೆಲೆ ಕಟ್ಟೋ ಕೈಯತ್ತದು. ಪಂಡ